ಮಾರುಕಟ್ಟೆ ಧಾರಣೆ. ಕಾಫಿ ಮಂಡಳಿಯು ಕ್ರೋಢೀಕರಿಸಿರುವಂತೆ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರಬಿಕಾ ಪಾರ್ಚ್ಮೆಂಟ್ 26,000 ರೂಪಾಯಿಯಿಂದ 27,000 ರೂಪಾಯಿಗಳು, ಅರಬಿಕಾ ಚೆರಿ 13,750ರಿಂದ 15,300 ರೂಪಾಯಿ, ರೋಬೆಸ್ಟಾ ಪಾರ್ಚ್ಮೆಂಟ್ 16,500ರಿಂದ 17,000 ರೂಪಾಯಿ, ರೋಬೆಸ್ಟಾ ಚೆರಿ 9,600ರಿಂದ 10,350ರೂಪಾಯಿಗಳು. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಮಹಿಳೆಯರಿಗೆ ಎಲ್ಐಸಿಯ ಭೀಮಾ ಸಖಿ ಯೋಜನೆ, ಇದು ಕುರಿತು ಎಲ್ಐಸಿ ಏಜೆಂಟ್ ಆಗುವ ತರಬೇತಿ. ಷರತ್ತುಗಳ ಅನುಸಾರವಾಗಿ ಕಾರ್ಯನಿರ್ವಹಿಸಿದಲ್ಲಿ 3 ವರ್ಷದ ತನಕ ಸ್ಟೈಪೆಂಡ್ ಹಾಗೂ ಪಾಲಿಸಿಯ ಕಮಿಷನ್ ಕೂಡ. ಹೆಚ್ಚಿನ ಮಾಹಿತಿಗೆ ಹತ್ತಿರದ ಎಲ್ಐಸಿ ಶಾಖೆಗೆ ಭೇಟಿ ಕೊಡಿ ಅಥವಾ ಎಲ್ಐಸಿ ಇಂಡಿಯಾ .in ಗೆ ವಿಸಿಟ್ ಮಾಡಿ. ಎಲ್ಐಸಿ ಸ್ವಾವಲಂಬಿ ಮಾಡಿ ಖುಷಾಲಿ ಹಮಾರಿ. ನಿಧನ ಸುದ್ದಿ. ಕೋಪಟ್ಟಿ ಗ್ರಾಮದ ಹೊಸೂರು ನಾರಾಯಣ ಅವರು ಇಂದು ನಿಧನರಾಗಿದ್ದಾರೆ. 82 ವರ್ಷ ಪ್ರಾಯದ ಹೊಸೂರು ನಾರಾಯಣ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 1 ಗಂಟೆಗೆ ಕೋಪಟ್ಟಿಯ ಮೃತರ ಸ್ವಗೃಹದಲ್ಲಿ ನಡೆಯಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಚುಂಪಿ. ಪ್ರಾಯೋಜಕರು, ಅಧ್ಯಕ್ಷರು, ಆಡಳಿತ ಮಂಡಳಿ ಮತ್ತೆ ಸರ್ವ ಸದಸ್ಯರು ಗೌಡ ಸಮಾಜ ಮರಗೋಡು. ಶುಭ ಸಮಾರಂಭಗಳ ನಡೆಸಿಕೆ ಬೇಕಾದ ಎಲ್ಲಾ ಸೌಕರ್ಯ ಇರುವ ಕಟ್ಟಡ ನಮ್ಮಲ್ಲಿ ಉಂಟು. ಸಂಪರ್ಕಿಸಿ 8792875341. ಸುದ್ದಿ ಜಂಪೆ ಓದುತ್ತಿರುವ ಚೊಕ್ಕಾಡಿ ವಾಣಿ ವೆಂಕಟೇಶ್. ಜಂಪೆನ ವಿವರ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆನ ಸಮುದಾಯ ವೈದ್ಯಕೀಯ ವಿಭಾಗದ ಕಡೆಯಿಂದ ಇಂದು ಉಪನ್ಯಾಸ ಕಾರ್ಯಕ್ರಮ ನಡೆದು ಮಾನಸಿಕ ಅಸ್ವಸ್ಥತೆ ಮಹಾಮಾರಿ ಆರೈಕೆ ನೀಡುವವರ ದೃಷ್ಟಿಕೋನ ತೇಳುವ ವಿಷಯದ ಮೇಲೆ ಟೆಕ್ಸಿಲಾ ಅಮೆರಿಕನ್ ಯೂನಿವರ್ಸಿಟಿ ಕಾಲೇಜ್ ಆಫ್ ಮೆಡಿಸಿನ್ ಗಯಾನಾ ಇಲ್ಲಿನ ಮುಖ್ಯ ಶೈಕ್ಷಣಿಕ ಅಧಿಕಾರಿ ಹೆಂಗೆ ಡೀನ್ ಡಾ ಧೀರಜ್ ಬನ್ಸಾಲವ್ ಉಪನ್ಯಾಸ ಕೊಟ್ಟು ತಮ್ಮ ಉಪನ್ಯಾಸದಲ್ಲಿ ಮಾನಸಿಕ ಅಸ್ವಸ್ಥತೆಗ ಜಾಸ್ತಿ ಆಗ್ತಿರೋದು ಆರೋಗ್ಯ ವ್ಯವಸ್ಥೆ ಮೇಲೆ ಬೀರುವ ಪರಿಣಾಮ ಹಂಗೆ ಕೈಲಸ್ಥರಿಗೆ ಎಲ್ಲಾ ತರಹದ ಆರೈಕೆ ನೀಡುವಲ್ಲಿ ಆರೈಕೆದಾರರ ಪಾತ್ರದ ಮಹತ್ವವನ್ನು ವಿವರಿಸಿದವು. ಕಾರ್ಯಕ್ರಮದ ಸುರುಗೆ ಸಮುದಾಯ ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾ ರಾಮಚಂದ್ರ ಕಾಮತವು ಮಾನಸಿಕ ಆರೋಗ್ಯ ಸಾರ್ವಜನಿಕ ಆರೋಗ್ಯದ ಮುಖ್ಯ ಅಂಶ ಅಂತ ಹೇಳಿದವು. ಈ ಸಂದರ್ಭ ಸಂಸ್ಥೆನ ಡೀನ್ ಹಂಗೆ ನಿರ್ದೇಶಕರಾದ ಡಾ ಲೋಕೇಶ್ ಹೆಜೆ ವೈದ್ಯಕೀಯ ವಿದ್ಯಾರ್ಥಿಗ ಬೋಧಕ ಸಿಬ್ಬಂದಿ ಹಂಗೆ ಆರೋಗ್ಯ ವೃತ್ತಿಪರರ ಹಾಜರಿದ್ದವು. ಕೊಡಗು ಜಿಲ್ಲೆಯಲ್ಲಿಡಿ ಮತ್ತೆ ತಾಲೂಕು ನ್ಯಾಯಾಲಯಗಳಲ್ಲಿ ಕಳೆದ ನವೆಂಬರ್ 30ಕ್ಕೆ ಒಟ್ಟು 18,049 ಪ್ರಕರಣಗಳ ವಿಚಾರಣೆಗೆ ಬಾಕಿ ಇದ್ದು ಅದರಲ್ಲಿ 6,361 ಸಿವಿಲ್, 11,688 ಕ್ರಿಮಿನಲ್ ಪ್ರಕರಣಗಳಿದ್ದು ಅದರಲ್ಲಿ 3,321 ಪ್ರಕರಣಗಳನ್ನ ರಾಜಿ ತೀರ್ಮಾನಕ್ಕೆ ತಕ್ಕಂಡಿದ್ದು 2,553 ಪ್ರಕರಣಗಳನ್ನ ರಾಷ್ಟೀಯ ಲೋಕ ಅದಾಲತ್ನಲ್ಲಿ ಇತ್ಯರ್ಥ ಮಾಡಿದಳು. ರಾಷ್ಟೀಯ ಕಾನೂನು ಸೇವೆಗಳ ಪ್ರಾಧಿಕಾರ ನವದೆಹಲಿ ಮತ್ತೆ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರವರ ನಿರ್ದೇಶನದಂಗೆ ಡಿಸೆಂಬರ್ 13ಕ್ಕೆ ರಾಜ್ಯದಲ್ಲಿಡಿ ಎಲ್ಲಾ ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳಲ್ಲಿ ಕಾನೂನಿನಂಗೆ ರಾಜಿಯಾದು ತೇಳುವ ಪ್ರಕರಣಗಳನ್ನ ಇತ್ಯರ್ಥ ಮಾಡುವ ಉದ್ದೇಶದಿಂದ ರಾಷ್ಟೀಯ ಲೋಕ ಅದಾಲತ್ನ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ ಒಟ್ಟು 53,75,54,248 ರೂಪಾಯಿ ರಾಜ್ಯ ಸಂಧಾನದ ಮೊತ್ತ ಆಗಿತ್ತು. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಶುಭಾ ಅವು ತಿಳಿಸಿದರು. ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿನ ಕಡೆಯಿಂದ ಕವಿಗಳಿಂದ ಕೊಡವ ಕವನಗಳನ್ನ ಆಹ್ವಾನಿಸಲು ಕೊಡವ ಕವನ ಸಂಕಲನಕ್ಕೆ ಸ್ವಂತ ರಚನೆ ಕವನಗಳನ್ನ ಕಳಿಸಿಕೆ ಕುಸಿರುವ ಕವಿಗ ಇದೇ 31ರೊಳಗೆ ರಿಜಿಸ್ಟ್ರಾರ್ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಮ್ಯಾನ್ಸ್ ಕಾಂಪೌಂಡ್ ಹತ್ರ ಮಡಿಕೇರಿ ಇಲ್ಲಿಗೆ ಕಳಿಸಕು. ಒಬ್ಬೊಬ್ಬ ಒಂದೊಂದೇ ಕವನಗಳನ್ನ ಕಳಿಸಕು. ಕವನ ಯಾವುದೇ ಕಾರಣಕ್ಕೇನು 20 ಗೆರೆ ದಾಟಿಕಾಗದ ಹಂಗೆ ಒಂದು ಗೆರೆಲಿ 5ಕ್ಕಿಂತ ಜಾಸ್ತಿ ಶಬ್ದಗಿರಿ ಕಾಗದ ಅಕಾಡೆಮಿನ ಅಧ್ಯಕ್ಷರು ತಿಳಿಸೇಳು. 2025-26 ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಹಂಗೆ ಮಹಿಳಾ ಮತ್ತೆ ಮಕ್ಕಳ ಅಭಿವೃದ್ಧಿ ಇಲಾಖೆನ ಕೂಡು ಕಟ್ಟಲಿ. ಚಾಕ್ರಿ ಇಲ್ಲದ ಹೆಣ್ಮಕ್ಕ ಹಂಗೆ ಲಿಂಗತ್ವ ಅಲ್ಪಸಂಖ್ಯಾತರು ಸ್ವಂತ ಚಾಕ್ರಿಗಳಲ್ಲಿ ತೊಡಗಿಸಿಕೊಳ್ಳಕ್ಕೆ ಅನುಕೂಲ ಆಗುವಂಗೆ ಉದ್ಯೋಗ